ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸಂಗೀತ ಸರಣಿ ಚಾಮುಂಡಿ ಹಬ್ಬ, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ತಂದನ ತಾನಾ ತಂದನ ತಂದೆ ನಾನಾ ಚಾಮುಂಡಿ ಹಬ್ಬ ದಸರಾ ಸಂಭ್ರಮ. ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ ಕಾಳಗದಲ್ಲಿ ಕಾಳಗಾತಿ ಬಿಡದವಳು ಚಾಮುಂಡಮ್ಮ ವರದಲ್ಲ ಸುಮಾರೇವಿ ಹೆಸರಲ್ಲಿ ಪಾರ್ವತಿ ವರವ ಪಾಲಿಸುತ್ತಾಯೇ ನಂಬಿದ ಬರ್ತಾರ ಮೇಲೆ ತಂಗನ್ನ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಮಂಗಳವಾರದ ಮಾತೆ ಮಂಗಳವಾರದ ಮಾತೆ ಮಾತಾಯಿ ಚಾಮುಂಡಮ್ಮ ವರದಲ್ಲಿ ಲಕ್ಷ್ಮೀದೇವಿ ವಿದ್ಯದಲ್ಲಿ ಕಲಾಶ್ವತಿ ಕಾಳಗಕ್ಕೆ ವರವ ಪಾಲಿಸೋ ತಾಯಿ ನಂಬಿದ ಮಾನ್ಯರ ಮ್ಯಾಲೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಬಾರೆ ಚಾಮುಂಡೆ ನೀರೇಗ ಹೋಗೋಣ ಸೇದೋವಾಗ ಬಾಲಗೇಲೆ ಕೋಲು ಕೋಲು ಸೇದೋವಾಗ ಬಾಲಗೇಲೆ ಕೋಲು ಸೇದೋವಾಗ ಬಾಲಗೇಲೆ ಕೋಲು ಕೋಲು ಸೇದೋವಾಗ ಬಾಲಗೇಲೆ ಕೋಲು ಸೇದೋವಾಗ ಬಾಲಗೇಲೆ ಎಡಕಂಡು ಸೇದೋ ತ ಸೇವೋ ನಾನಿದ ಇಲ್ಲೇ ಕಾಲೋಳೆ ಚೆಲ್ಲೆ ತನರಿಯೋಳೆ ಕೊಲು ಮೇಲೆ ಕಾಲ ತ್ವಾಳಿಯೋಳೆ ಕೋಲು ಕೋಲೆ ಮೇಲೆ ಕಾಲ ತ್ವಾಳಿಯೋಳೆ ಕೋಲು ಕೋಲೆ ಮೇಲೆ ಕಾಲ ತೊಳಿಯೋಳೆ ಕೋಲು ಕೋಲು ಮೇಲೆ ಕಾಲ ತೊಳಿಯೋಳೆ ಚಾಮುಂಡೆ ಪೆಲ್ಲೆ ಸೌರಾಕೆ ಬ್ಯಾಲೆಯಾದು ಕೋಲು ಕೋಲೆ ಪೆಲ್ಲೆ ಸೌರಾಕೆ ಬ್ಯಾಲೆಯಾದು ಕೋಲು ಕೋಲೆ ಪೆಲ್ಲೆ ಸೌರಾಕೆ ಬ್ಯಾಲೆಯಾದು ಕೋಲು ಕೋಲೆ ಬೆಲೆ ಸೌರಕ್ಕೆ ಬೆಲೆಯಾದು ಕೋಲು ಕೋಲ ಕೊಳ್ಳದ ನೀರು ಬೆಲೆಯ ಕೈ ಚೊಂಬು ಅಲ್ಲೇ ಚಾಮುಂಡೆಗೆ ಸೇವಾ ಪೂಜೆ ಕೋಲು ಕೋಲೆ ಚಾಮುಂಡೆಗೆ ಸೇವಾ ಪೂಜೆ ಕೋಲು ಕೋಲೆ ಅಲ್ಲೇ ಚಾಮುಂಡೆಗೆ ಸೇವಾ ಪೂಜೆ ಕೋಲು ಕೋಲೆ ಚಾಮುಂಡೆಗೆ ಪ್ರಾಣ ಹೋಗಿದೆ ಎಂಬಂತೆ ನಟಿಸುತ್ತಾ ಮಲಗಿದ್ದ ನಂಜುಂಡ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೈ ಮುರಿಯುತ್ತಾ ಚಿಟಿಕೆ ಹೊಡೆದು ಆಕಳಿಸುತ್ತಾ ಅಕ್ಕಪಕ್ಕ ಕುಳಿತಿದ್ದ ಮಳದಿಯರನ್ನು ಕಂಡು, ಇದೇನು ದೇವೇರಿ, ಇದೇನು ಸೋಮಾಜಿ, ಹೀಗೆ ನನ್ನ ಅಕ್ಕಪಕ್ಕ ಕುಳಿತಿದ್ದೀರಿ ಎಂದುದಕ್ಕೆ ದೇವೇರಿ, ಹೇಳಿ ಸ್ವಾಮಿ, ಮೈಲಿಗೆಯಾಗಿದ್ದೀರಿ, ಸ್ನಾನ ಮಾಡಿ ಬನ್ನಿ. ಮೈಲಿಗೆ? ನನಗೆಂಥ ಮೈಲಿಗೆ? ಗಂಡಸರಿ ಎಂಥ ಮೈಲಿಗೆ ದೇವೇರಿ? ಅಯ್ಯಯ್ಯೋ, ಹಾಗನ್ಬೇಡಿ, ಹರಕೆ ಒಪ್ಪಿಸ್ಬೇಕು. ಯಾವ ಹರಕೆ? ಅದೆಲ್ಲ ನಿಮ್ಗೆ ಯಾಕೆ? ನಾವು ಹೇಳ್ದಂತೆ ಕೇಳಿ. ಏನೋ ನನಗೊಂದೂ ಅರ್ಥವಾಗ್ತಿಲ್ಲ. ಅರ್ಥವಾಗ್ತದೆ, ಹೇಳಿ ಎಂದು ಹೇಳುತ್ತಾ ಗಂಧದ ಎಣ್ಣೆ ಒತ್ತಿ ಪನ್ನೀರಾಗಣಿಯಲ್ಲಿ ಸ್ನಾನ ಮಾಡಿಸಿ ದೇವಳದ ಪಂಚೆಯನ್ನು ತೆಗೆದು ಹಾರೋಗಚ್ಚೆ ಹಾಕಿ ರತ್ನಂಗದ ಕಾವ್ಯಂಗಿಯನ್ನು ತೊಡಿಸಿ ಮುತ್ತಿನ ಕಂಠಿಹಾರವನ್ನು ಅವನ ಕೊರಡಿಗೆ ಧರಿಸಿ ಹತ್ತು ಬೆರಳಿಗೂ ಕೆತ್ತಿದುಂಗುರಗಳನ್ನು ತೊಡಿಸಿ ರತ್ನದ ಕಿರೀಟವನ್ನು ಶಿರಕ್ಕಿಟ್ಟರು. ಶಿವಪೋಜಾಗೋವಾಗ ಬೆಳ್ಳೆಯ ಗಂಟೆ ದಣೆ ರಂದು ಕೋಲು ಕೋಲೆ ಬೆಳ್ಳೆಯ ಗಂಟೆ ದಣೆ ರಂದು ಕೋಲು ಕೋಲೆ ಬೆಳ್ಳೆಯ ಗಂಟೆ ದಣೆ ರಂದು ಕೋಲೆ ಗಂಟೆ ದಳಿರಂದು ಕೋಲು ಕೋಲೆ ಚಾಮುಂಡೆ ಮಕ್ವೆಲ್ಲ ಸಪ್ಪೆಗೆ ನೋಡೆ ದೊರೆ ಎಲ್ಲ ನಗುತ್ತಾರೆ ಕೋಲು ಕೋಲೆ ನೋಡೆ ದೊರೆ ಎಲ್ಲ ನಗುತ್ತಾರೆ ಕೋಲು ಕೋಲೆ ನೋಡೆ ದೊರೆ ಎಲ್ಲ ನಗುತ್ತಾರೆ ಕೋಲು ಕೋಲೆ ದೊರೆಲ್ಲ ನೆಗುತ್ತಾರೆ ಚಾಮುಂಡೆ ಕಾಲಗು ಬೆದ್ದೇನೋ ಕಲಿಯಾಗೆ ಕೋಲು ಕೋಲ ಕಾಲಗು ಬೆದ್ದೇನೋ ಕಲಿಯಾಗೆ ಕೋಲು ಕೋಲ ಕಾಲಗು ಬೆದ್ದೇನೋ ಕಲಿಯಾಗೆ ಕೋಲು ಕೋಲ ಕಾಲಗು ಬೆದ್ದೇನೋ ಕಲಿಯಾಗೆ ಕೋಲು ಕೋಲ ಚಾಮುಂಡೆ ಅನಂತರ ಒಂದು ಚಿನ್ನದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದರೊಳಕ್ಕೆ ಕೀಲುಡಾಬು, ತೋಳಬಂಧಿ, ಓಲೆ ಜುಮ್ಕಿ, ಮೂಗ್ನತ್ತು, ಪಚ್ಚೆ ಪದಕ, ರತ್ನದ ಹಾರ, ಕಾಸಿನ ಸರ, ವಜ್ರದ ಬಳೆಗಳು, ಮುತ್ತಿನ ಜೋಮಾಲೆ ಸರ, ಕಾಲಂದುಗೆ, ಕಾಲ್ಗೆಜ್ಜೆ, ನಾಗರು, ನವರತ್ನ ಮಾಲೆ, ಜಡೆಬಿಲ್ಲೆ, ಚೌಲಿಕುಪ್ಗೆ, ಚಿನ್ನದ ಸಿಕ್ಕಟ್ಟಿಗೆ, ಚಿನ್ನದ ಬಾಚಣಿಗೆ, ಪಟ್ಟೆ ಸೀರೆ, ಮೊಗ್ಗಿನ ರವೆಕೆ, ಈ ಎಲ್ಲವನ್ನು ತುಂಬಿಕೊಂಡರು. ಬೆತ್ತದ ಪುಟ್ಟೆಯೊಂದರಲ್ಲಿ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಾಯಿಕೊಬ್ಬರಿ, ಕಡ್ಲೆ ಬೆಲ್ಲ, ನಂಜನಗೂಡು ರಸಬಾಳೆ, ಕೊಡಗಿನ ಕಿತ್ತಳೆ, ಕೊಡಿಯಾಲದ ಸಕ್ಕರೆ, ಬಿಳಿ ಎಲೆ, ಕಳಿಯಡಕೆ, ಏಲಕ್ಕಿ, ಲವಂಗ, ಜಾಯಿಕಾಯಿ, ಜಾಯಿಪತ್ರೆ, ಪಚ್ಚೆ ಕರ್ಪೂರ, ಕಾಳು ಕಡ್ಡಿ ಪುಡಿ, ನಾಗಳ ಅರಿಸಿನ, ಮೂಗಳ ಕುಂಕುಮ, ಕಣ್ಕಪ್ಪು, ಕನ್ನೆರಂಗು, ಹುಬ್ಬಿನ ಹೊನ್ನಗನ್ನೆ ಕಪ್ಪು, ಅಂಡಮಲ್ಲಿಗೆ, ದುಂಡು ಮಲ್ಲಿಗೆ, ಚೆಂಡು ಮಲ್ಲಿಗೆ, ಕೆಂಟ ಸಂಪಿಗೆ, ಮರುಗ, ಮಲ್ಲಿಗೆ, ಸುರಗಿ, ಸಂಪಿಗೆ, ಜಾಜಿ, ಜೌವನ, ಪುನಗು, ಪಚ್ಚೆತೆನೆ, ಗಂಧದೆಣ್ಣೆ, ಗಮಲಿನ ಬಿಲ್ಲೆ, ಈ ಎಲ್ಲವನ್ನು ತುಂಬಿಕೊಂಡು ಪಲ್ಲಕ್ಕಿಯಲ್ಲಿರಿಸಿದರು. ಬಗೆ ಬಗೆಯಾದ ತಿಂಡಿ ತಿನಿಸುಗಳನ್ನು ತುಂಬಿಕೊಂಡರು. ಬಯಲೇ ಕೋಲು ಕೋಲ ಗಾದೆ ತುಳುಕೊಂಡು ಕೊಲುಕು ತುಳುಕೊಂಡು. ಅಷ್ಟು ಹೊತ್ತಿಗೆ ಸೋಮಾಜಿ, ಅಕ್ಕ ಪಲ್ಲಕ್ಕಿ ಸಿದ್ಧವಾಗಿದೆ. ಅಕ್ಕ ತಂಗಿಯರಿಬ್ಬರು ನಂಜುಂಡನನ್ನು ಕರೆದುಕೊಂಡು ಹೋಗಿ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಏನೂ ತಿಳಿಯದವನಂತೆ ನಂಜುಂಡ, ದೇವೇರಿ ಸೋಮಾಜಿ ಇದೆಲ್ಲ ಏನ್ರೇ ಎಂದು ಕೇಳಿದ. ಅದೆಲ್ಲ ನಿಮ್ಗೆ ಅರ್ಥವಾಗೋದಿಲ್ಲ, ನೀವು ಸುಮ್ನೆ ಪಲ್ಲಕ್ಕಿಯಲ್ಲಿ ಕೂತ್ಕೊಳ್ಳಿ, ನಾವಿಬ್ರು ನಿಮ್ಮನ್ನ ಹೊತ್ಕೊಂಡು ಹೋಗ್ತೇವೆ. ನೀವು? ಹೌದು. ಎಲ್ಲಿಗೆ? ನೀವು ಬಯಸಿದಲ್ಲಿಗೆ. ಅಂದ್ರೆ? ಅಕ್ಕ ಬೆಟ್ಟದ ಚಾಮುಂಡೇಶ್ವರಿ ಮನೆಗೆ. ಏನಂದ್ರಿ? ಹೌದು ಸ್ವಾಮಿ, ದಯಮಾಡಿ ಚಾಮುಂಡಕ್ಕನ ಮನೆಗೆ. ನಾನು ಖಂಡಿತ ಒಪ್ಪೋದಿಲ್ಲ. ಇದೇನೆ ದೇವೇರಿ, ನೀನ್ ಹೇಳೋ ಮಾತು ನನಗೆ ಒಂದೂ ಅರ್ಥವಾಗ್ತಾ ಇಲ್ಲ. ಅವಳು ನಮ್ಮವಳಲ್ಲ, ಅವಳು ಯಾರೋ ಗೊತ್ತೇ ಇಲ್ಲ. ಅವಳು ಅತ್ತೆ ಮಗಳಲ್ಲ, ಮಾವನ್ ಮಗಳೂ ಅಲ್ಲ. ಅದು ಅಲ್ಲದೆ ಅವಳು ರಾಕ್ಷಸನ ಸಂಹಾರ ಮಾಡಿದಂತ ಮಹಾಮಾರಿ. ಆ ಕರಿಜಾತಿ ಚಾಮುಂಡಿಯನ್ನ ಲಿಂಗವಂತನಾದ ನಾನು ಹೋದದ್ದೇ ಆದ್ರೆ ಕುಲದೋರೆಲ್ಲ ಸೇರಿ ನ್ಯಾಯ ಪಂಚಾಯತಿ ಮಾಡಿ ಕೂಟ ಕುಲಕ್ಕಿಲ್ಲದಂತೆ ಬಿಟ್ಟೋಗುವಂತ ಸಾರ್ತಾರೆ. ಬೆಟ್ಟದ ದುಷ್ಟೆಗೂ ನನಗೂ ಸಮನಲ್ಲ ಕಣೆ. ದಸಿಯಂಗೆ ಚಾಮುಂಡೆ ತಾನಂಟೋಳು ಬಾಳೆ ಗ್ವಾನಿಯಂಗೆ ಕೋಲು ಕೋಲಂಟರ್ ಬಾಳೆ ಗ್ವಾಳೆಯಂಗೆ ಕೋಲು ಕೋಲು ತಾನಂಟೋಳು ಬಾಳೆ ಗ್ವಾನಿಯಂಗೆ ಕೋಲು ಕೋಲ ತಾನಂಟರ್ ಬಾಳೆ ಗ್ವಾನಿಯಂಗೆ. ನಂಜುಂಡನ ಮಾತು ಕೇಳಿ ಅವನ ಮಡದಿಯರು, ಸ್ವಾಮಿ ನಮ್ಮ ನಮ್ಮ ಮಾತಿಗೆ ಜಾತಿ ಮತಧರ್ಮದ ವಿಚಾರವೇಕೆ? ನಮ್ಮ ಬಾಳಾಟ ನಮಗೆ ಸೇರಿದ್ದು. ನಾವು ನಿಮ್ಮನ್ನ ಕಳ್ಕೊಂಡು ವಿಧವೆಯರಾಗಿದ್ದಾಗ ಜಾತಿ ಮತಧರ್ಮಗಳ ಕುಲದವರು ಬಂದು ನಮಗೆ ಮುತ್ತೈದೆತನೆ ಕೊಟ್ರಾ? ನೀವು ಒಬ್ರು ಚೆನ್ನಾಗಿದ್ರೆ ಯಾರು ಏನ್ ಬೇಕಾದ್ರೂ ಅನ್ಲಿ ಸ್ವಾಮಿ. ನಾವು ಹೊತ್ತಿರೋ ಹರಕೆ ತೀರಿಸಲೇಬೇಕು. ತೀರಿಸದೆ ಹೋದ್ರೆ ನಮ್ಮ ಮುತ್ತೈದೆತನ ಉಳಿಯಲ್ಲ ಸ್ವಾಮಿ. ಹೆಂಡತಿಯರ ಮಾತನ್ನು ಕೇಳಿ ಬೇಕು ಬೇಕಂತಲೇ ನಂಜುಂಡ, ಅಯ್ಯಯ್ಯಪ್ಪ ನಾನ್ ಖಂಡಿತ ಬರೋದಿಲ್ಲ, ನನಗವಳು ತಂಟೆನೆ ಬೇಡ ಎಂದ. ನಂಜುಂಡ ಹಾಗೆಂದ ಮಾತ್ರಕ್ಕೆ ಹೆಂಡತಿಯರು ಬಿಡಬೇಕಲ್ಲ. ಬೇಡ ಎಂದ್ರೆ ಆಗೋದಿಲ್ಲ, ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿ ಬೇಡ ಬೇಡ ಒಲ್ಲೆ ಒಲ್ಲೆ ನಿಂದರು. ದೇವೇರಿ ಸೋಮಾಜಿಯರು ನಂಜುಂಡನನ್ನು ಪಲ್ಲಕ್ಕಿಗೆ ತಳ್ಳಿದರು. ಅಸಮ್ಮತಿಯನ್ನು ಸೂಚಿಸುತ್ತಲೇ ನಂಜುಂಡ ಪಲ್ಲಕ್ಕಿಯಲ್ಲಿ ಪಟ್ಟಾಗಿ ಕುಳಿತ. ಸೋಮಾಜಿ ಅಕ್ಕನ ಕಡೆಗೆ ತಿರುಗಿ, ಅಕ್ಕ ಇನ್ನು ಹೊರಡಬಹುದಲ್ಲ ಎಂದೊಡನೆ ತಮ್ಮಂದಿರು ಉಲುಪೆಯನ್ನು ಹೊತ್ತುಕೊಂಡು ಮುಂದೆ ಮುಂದೆ ನಡೆದರು. ನಂಜುಂಡ ಕುಳಿತಿದ್ದ ಪಲ್ಲಕ್ಕಿಯನ್ನು ಹೊತ್ತ ದೇವೇರಿ ಸೋಮಾಜಿಯರು ಹಿಂದೆ ಹಿಂದೆ ನಡೆದರು. ಹೆಸರಲ್ಲೇ ಪಾಲಕಿ ವರವ ಪಾಲಿಸೋ ತಾಯೇ ನಂಬಿದ ಬರ್ತಾರ ಮೇಲೆ ಮನೆಗಿದ ಮಂಚಾದ ಮೇಲೆ ಕೊನೆಗಿರುವ ಹಳ್ಳದಲ್ಲಿ ಕೆಟ್ಟಾದ ಸಪನ ಕಂಡು ಕೇಡಾದ ಸಪನ ಕಂಡು ದುನಿಯಾದ ಸಪನ ಕಂಡು ನಾನು ಕಂಡಂತ ಕನಸ ಯಾರೊಂದಿಗೆ ಹೇಳಲ್ಲ ಕಂಡರುವ ಕನಸ ಯಾರೊಂದಿಗೆ ಹೇಳಲವ್ವ ಉಸಿರು ಬಿಡುತ್ತಾ ಪಲ್ಲಕ್ಕಿಯನ್ನು ಹೊತ್ತು ಬರುತ್ತಿರುವ ದೇವೇರಿ ಸೋಮಾಜಿಯರನ್ನು ನೋಡಿ ಉತ್ತನಹಳ್ಳಿ ಉರಿ ಕಾತಿ ಕಾಕು ಹಾಕಿ ಕುಣಿದಳು. ಪಲ್ಲಕ್ಕಿ ಚಾಮುಂಡಿಯ ಅರಮನೆಯ ಗೋಪುರದ ಬಾಗಿಲಲ್ಲಿ ಇಳಿಯಿತು. ಚಾಮುಂಡಿಯ ಉದ್ದೇಶವು ನಂಜುಂಡನನ್ನು ತನ್ನ ಬೆಟ್ಟಕ್ಕೆ ಬರಮಾಡಿಕೊಳ್ಳುವುದೇ ಆಗಿದ್ದರೂ ಏನೂ ಅರಿಯದವಳಂತೆ ಯಾರದು ಎಂದು ಆಶ್ಚರ್ಯ ನಟಿಸುತ್ತಾ ಬಾಗಿಲು ತೆಗೆದು ಹೊರಗಡೆ ಬಂದಳು. ನಂಜುಂಡ ಗುಡಿಯ ಮುಂದಣ ನಂದಿ ಕಂಬದಂತೆ ನಿಂತಿದ್ದ. ದೇವೇರಿ ಮೆಲ್ಲಗೆ ನಸು ನಗುತ್ತಾ ತಲೆಬಾಗಿ ನೆಮಿಸಿದಳು. ಅಪರೂಪದ ಅತಿಥಿಯನ್ನು ನೋಡಿದ ಚಾಮುಂಡಿ, ನೀನು ದೇವೇಂದ್ರಾಯನ ಮಗಳು ದೇವೇರಿ ಅಲ್ವಾ? ನೀನು ನನ್ನರ್ ಮನೆಗೆ ಬರಬಹುದಾ? ನಿನ್ನ ಆಸೆಲಿರೋ ಲಿಂಗ ಜಂಗಮನ್ನ ನಿನ್ಗೊಪ್ಸ್ಲಿಕ್ಕೆ ತಂದಿದೀವಿ. ಗಂಡ ಅಂದ್ರೆ ನನ್ಗಾಗ್ದು ದೇವೇರಿ, ಗಂಡಸರ ನೆಳ್ಳು ನನ್ಗಾಗ್ದು. ಹಂಗ ಅನ್ಬೇಡ ಕಣೆ ನನ್ನವ್ವ ಚಾಮುಂಡಿ, ನಮ್ಗೆ ಗಂಡಿಲ್ದಂಗ್ ಮಾಡ್ಬೇಡ ಕಣೆ ಛಲ್ಗಾತಿ. ನಮ್ ಕುಲವೇನಮ್ಮ, ಲಿಂಗ ಜಂಗಮರು ನಮಗೆ ಸಮರುಂಟೆ. ಅಕ್ಕ, ಲೋಕಕ್ಕೆ ದೊಡ್ಡವಳು ಕೊಳ್ಳೆಗಾಲದ ಕಣ್ತಿ ನಿಜವಾದ ಶಾಸ್ತ್ರ ಹೇಳೋಳೆ. ಅವಳು ಹೇಳ್ದಂತೆ ಶಾಸ್ತ್ರ ಮೀರಿ ನಡೆದ್ರೆ ನಾವು ಗಂಡನ್ನ ಕಳ್ಕೊಳ್ಬೇಕಾಗುತ್ತೆ. ಈ ದೆಸವಂತನ್ನ ನೀನು ಕರ್ಕೊಳ್ಳೆ ಘನಗರತಿ, ನಮ್ಮ ಮುತ್ತೈದೆ ತನ್ಮ ಉಳ್ಸಮ್ಮ. ಹೀಗೆ ಬೇಡಿಕೊಳ್ಳುತ್ತಾ ದೇವೇರಿ ಸೋಮಾಜಿಯರು ನಂಜುಂಡನ ಕೈ ಹಿಡಿದು ಕರೆತಂದು ಚಾಮುಂಡಿ ಕೈಗೆ ಒಪ್ಪಿಸುತ್ತಾ, ದೇವೇರಿ ಚಾಮುಂಡಕ್ಕ, ಇವರು ನಮ್ ಗಂಡ ಅಲ್ಲ ಕಣವ್ವ ಎನ್ನುತ್ತಿರುವಾಗ ತಮ್ಮಂದಿರು ತಂದಿರುವ ಉಲುಪೆಯನ್ನೆಲ್ಲ ಚಾಮುಂಡಿಯ ಅರಮನೆಗೆ ಸಾಗಿಸಿದರು. ದೇವೇರಿ ಬಗೆಗೆ ಕೃತಜ್ಞತಾ ಭಾವ ಉಂಟಾಗಿ ನಂಜುಂಡನ ಕಣ್ಣುಗಳು ತುಂಬಿ ಬಂದವು. ದೇವೇರಿ ಸೋಮಾಜಿಯರಿಬ್ಬರು, ಚಾಮುಂಡಕ್ಕ, ಸ್ವಾಮೀಜಿಯವರ ಸೌಖ್ಯ ನಿನಗೆ ಸೇರಿದ್ದು ಎಂದು ಹೇಳಿ ಚಾಮುಂಡಿಗೆ ನಮಿಸಿ ಹಿಂದಿರುಗಿದರು. ಕೋಳಿ ತಿನ್ನವರು ನಾವು, ಕೋಳಿ ತಿನ್ನವರು ನಾವು, ಮರಿಯ ತಿನ್ನವರು ನಾವು, ಕುರಿಯ ತಿನ್ನವರು ನಾವು, ಕಗ್ತಾ ಕುಡಿಯವರು ನಾವು, ಹುರುಗಿರು ನಾವಲ್ಲ. ಕೇಳು ಕೇಳು ಚಾಮುಂಡಕ್ಕ, ನಡುಗಡ ನಂಜುಂಡು ಲಿಂಗೋ, ಅಚ್ಚ ಶುಭಸು ಅವರು, ಲಿಂಗ ಕಡಿದವರು ಅವರು, ಕಾವಿ ಧರಿಸಿದವರು ಅವರು, ಬಸಮ ಪಡೆದವರು ಅವರು, ಶಿವಶರಣ ಅವರಲ್ಲ, ಮಾರಿರು ನಾವಲ್ಲ. ನಿನಗ್ಯಾಗೆ ಕಂಡ ನವ್ವ, ನನಗ್ಯಾಗೆ ಭಾವನವ್ವ, ತಂದನ್ನ ತಾನ ತಂದನ್ನ ತಾನು ತಂದನ ತಂದೆ ತಾನ ತಂದನ್ನ ತಾನ ಚಾಮುಂಡಯ್ಯ. ಕೇಳು ಚಾಮುಂಡಕ್ಕ, ಕೇಳು ಚಾಮುಂಡಕ್ಕ. ಕೇಳು ಕೇಳು ಚಾಮುಂಡಕ್ಕ, ಪರಮೇಶ್ವರ ಬಂದು ಬ್ರಹ್ಮ ವಿಷ್ಣುಗಳು ಬಂದು, ಕೇಳು ಕೇಳು ಚಾಮುಂಡಕ್ಕ, ಶಾಸ್ತ್ರವ ಮಾಡಲಿಲ್ಲ ವಿಳ್ಯಾವಾತಿದ್ದಾನಿಲ್ಲ, ಅಸಮಣೆಯ ಮಡಗಾನಿಲ್ಲ, ಗಂಗಂ ಪೂರ್ಣಮ್ಮ ಬಂದು ಶೋಭಾನೆ ಹೇಳಲಿಲ್ಲ, ಲಕ್ಷ್ಮೀ ಸರಸ್ವತಿರು ಬಂದು ಶಾಸ್ತ್ರವ ಮಾಡಲಿಲ್ಲ, ಅಸಮಣೆಯ ಮಡಗಾನಿಲ್ಲ, ಬಲಾರು ವನ್ನಯ್ಯ ಬಂದು ವಾದ್ಯವ ಮಾಡಲಿಲ್ಲ, ಕುಂಬರ ಗುಂಡಯ್ಯ ಬಂದು ಹೊಸಗಡೆಗ ಕೊಡಲಿಲ್ಲ, ಅಡಪರ ಅಂಪಣ್ಣ ಬಂದು ಪಾಚಿಂಗ ಕೊಡಲಿಲ್ಲ, ಕೊಕ್ಕಳಗರು ಮುದ್ದಯ್ಯ ಬಂದು ಚಪ್ರಾವ ಹಾಕಲಿಲ್ಲ, ವೀರಾಚಾರಿ ಬಂದು ತಾಳಿ ಮಾಡಿ ಕೊಡಲಿಲ್ಲ, ತಾಳಿಯ ಕಟ್ಟಲಿಲ್ಲ, ಇನ್ನು ಸೀರೆ ಸೆರಗ ತಗದು ಅವನ ಸೆರೆಗೆ ಕಟ್ಟಲಿಲ್ಲ, ಅವನಲ್ಲಿ ಸೆರಗ ತಗದು ನಿನ್ನ ಸೆರೆಗೆ ಕಟ್ಟಲಿಲ್ಲ, ಕಳಬಳಸು ಎಳೆಯಲಿಲ್ಲ, ಕೇಳು ಕೇಳು ಚಾಮುಂಡಕ್ಕ, ಕಣ್ಣಲ್ಲಿ ಕಂಡವರೇ ಇಲ್ಲ ಕಿವಿಯಲ್ಲಿ ಕೇಳದವರೇ ಇಲ್ಲ, ಬರಬರಿ ಬಾವನ್ನ ನನಗೆ ಬಾಳ ನಾಚಿಗೆ ಅವ್ವ, ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ತಾನ ನಂಜುಂಡ ಕಳ್ಳ ನಗೆಯಲ್ಲಿ ಚಾಮುಂಡಿಯನ್ನು ನೋಡುತ್ತಾ ಮೆಲ್ಲಗೆ ಚಾಮುಂಡಿ ಎಂದು ಕರೆದ. ಚಾಮುಂಡಿಯ ಸಂತೋಷದ ಭರದಲ್ಲಿ ಹೇಗಿದೆ ನಮ್ಮ ತಂತ್ರ ಎಂದ. ಚಾಮುಂಡಿ ಮೌನವಾಗಿರುವುದನ್ನು ಕಂಡು ನಂಜುಂಡ, ಏನು ಯೋಚಿಸುತ್ತಿರುವೆ ಚಾಮುಂಡಿ? ಏನೂ ಇಲ್ಲ ಸ್ವಾಮಿ, ನಿಮ್ಮ ಚರಣ ಕಮಲಗಳಲ್ಲಿ ನನ್ನ ಶಿರಕಮಲ ಸದಾ ಇರಬೇಕೆಂಬುದು ನನ್ನ ಬಯಕೆ. ಚಾಮುಂಡಿ, ನಿನ್ನ ಶಿರಕಮಲ ಇರಬೇಕಾದದ್ದು ನನ್ನ ಚರಣದಲ್ಲಲ್ಲ, ನನ್ನ ಹೃದಯದಲ್ಲಿ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ಮಾವುರ್ಲಿಂಗಯ್ಯ ನನಗೆ, ಮಾವುರ್ಲಿಂಗಯ್ಯ ನನಗೆ, ಸ್ವಂತ ಸೋದರು ಮಾವ, ಅತ್ತೆಯ ಮಗನೇ ನೀನು, ಮಾವನ ಮಗನೇ ನಾನು, ನನಗ್ ನೀನು ಸಲ ಬೇಕು, ನೀನು ನಾನು ಸಲ ಬೇಕು ಅಂತೇಳಿ ಅವರಪ್ಪನ ತಿನ್ನ, ಅವನ ಕತ್ತಿನ ಮಾಲೆ ತೆಗೆದು ನನ ಕತ್ತಿಗೆ ಆಗಬಿಟ್ಟು, ನನ ಕತ್ತಿನ ಮಾಲೆ ತೆಗೆದು ನನ ಕತ್ತಿಗೆ ಆಗಬಿಟ್ಟು, ಕಲ್ಲನ್ನೇ ಕೊಂಡು ಕಲ್ಲನ್ನೇ ಒತ್ತಿಕೊಂಡು, ಹುಲ್ಲನ್ನೇ ಕಚ್ಚಿಕೊಂಡು, ಗಂಗಾ ಮುಡು ಸತ್ಯ ಮಾಡಿ, ಗಂಗಾ ಮುಡು ಸತ್ಯ ಮಾಡಿ, ಕೇಳು ಕೇಳೆ ಚಾಮುಂಡಿ, ಮದುವೆಯಾಗಿರುವಂತ ಮದುವೆಯಾಗಿರುವಂತ ಇಬ್ಬರ ಎಂಡರ ನಾನು, ಹಿಂದೆ ಬಿಟ್ಟರು ಸರಿ ನಾಳೆಗೆ ಬಿಟ್ಟರು ಸರಿ, ಕಟ್ಟಿರ ತಾಳಿ ಸಹಿತ ತೊಟ್ಟಿರ ಒಡವೆ ಸಹಿತ, ಹುಟ್ಟಿರುವ ಪಟ್ಟೆ ಸೀರೆ ಸಮೇತವಾಗಿ ನೋಡು, ಇಬ್ಬರ ಎಂದರ ನಾನು, ಇವತ್ತೆ ಬಿಟ್ಟರು ಸರಿ ನಾಳೆಗೆ ಬಿಟ್ಟರು ಸರಿ, ಕಟ್ಟಾಣಿ ಕರ ಚೆಲುವೆ ನಿನ್ನ ನೋಡಿದ ಮೇಲೆ, ಆನಂದ ಹೆಚ್ಚುತ್ತಾರೆ ಸಂತೋಷ ಬರುತ್ತಾರೆ ಸಂಭ್ರಮವೇ ಆಯ್ತಾರೆ, ಕೇಳು ಕೇಳು ಚಾಮುಂಡಿ, ನನಗ್ ನೀನು ಸಲಾಗಬೇಕು, ನಿನ ನಾನು ಸಲಾಗಬೇಕು ಅಂತೇಳಿ ನೋಡವ್ವ, ಅಗ್ರಾರ್ಧ ಬೀದಿ ಒಳಗೆ ಇಬ್ಬರುವೆ ಜೋಡಿ ಹಾಲು, ತಂದನ್ನ ತಾನ ತಂದನ್ನ ತಾನು ತಂದನ ತಂದೆ ತಾನ, ಕನ್ನಡ ಜಾನಪದ ಸಾಹಿತ್ಯ ಲೋಕದಲ್ಲಿ ದೊರೆಯುವ ಪ್ರೇಮ ಕಾವ್ಯಗಳಲ್ಲಿ ನಂಜುಂಡ ಚಾಮುಂಡಿಯರ ಪ್ರಣಯ ಪ್ರಸಂಗವನ್ನು ಮೀರಿಸುವ ಅಥವಾ ಸರಿಗಟ್ಟುವ ಮತ್ತೊಂದು ಕಾವ್ಯ ಇಲ್ಲವೆಂದೇ ಹೇಳಬಹುದು. ಇದೊಂದು ಸುರಮ್ಯ ಸುಮಧುರ ಸುಮನೋಹರ ಕನ್ನಡ ಜಾನಪದ ಸಾಹಿತ್ಯ ಲೋಕದಲ್ಲಿ ದೊರೆಯುವ ಪ್ರೇಮ ಕಾವ್ಯಗಳಲ್ಲಿ ನಂಜುಂಡ ಚಾಮುಂಡಿಯರ ಪ್ರಣಯ ಪ್ರಸಂಗವನ್ನು ಮೀರಿಸುವ ಅಥವಾ ಸರಿಗಟ್ಟುವ ಮತ್ತೊಂದು ಕಾವ್ಯ ಇಲ್ಲವೆಂದೇ ಹೇಳಬಹುದು. ಇದೊಂದು ಸುರಮ್ಯ ಸುಮಧುರ ಸುಮನೋಹರ ಜನಪದ ಪ್ರಣಯ ಕಾವ್ಯ. ಅಲ್ಲದೆ ಸ್ಥಾನಿಕ ದೇವತೆಗಳ ಅಪೂರ್ವ ಸಂಬಂಧಗಳ ಕಾರಣದಿಂದ ಪ್ರೇಮಾಲಾಪದ ಕಾಮಕಸ್ತೂರಿಯಂತೆ ಘಮಘಮಿಸುತ್ತದೆ. ಶಿಷ್ಟರಿಗೆ ಚಾಮುಂಡೇಶ್ವರಿ ಶ್ರೀಚಕ್ರಪುರ ವಾಸಿನಿಯಾಗಿ ಕಂಡರೆ, ಜನಪದರಿಗೆ ನಮ್ಮ ನಡುವೆಯೇ ಓಡಾಡಿಕೊಂಡಿರುವ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಹೆಣ್ಣು ಮಗಳಾಗಿ ಹೃದಯಂಗಮವಾದ ಪಾತ್ರವಾಗಿ ಅರಳಿದೆ. ಇಂಥ ಒಂದು ರಸವತ್ತಾದ ಮನಮೋಹಕವಾದ ಪ್ರಣಯ ಕಾವ್ಯ ನಮ್ಮ ಜಾನಪದ ಲೋಕದಲ್ಲಿ ಮತ್ತೊಂದಿಲ್ಲ. ಹೀಗಾಗಿ ಇದು ಜನಪದ ಪ್ರಣಯ ಕಾವ್ಯಗಳಲ್ಲೇ ಒಂದು ಭವ್ಯ ಉತ್ತುಂಗ ಶೃಂಗ. ಮಾತನಾಡಯ್ಯಂಭೋ ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳರ್ಸೆ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮುತ್ತುಳು ಮುಖವ ತೋರೋ ಅಂದಕ್ಕೆ ಮಾತನಾಡೋ ಚಂದಕ್ಕೆ ಮಾತನಾಡೋ ಹರಾರ ಚಂದ್ರಶೇಖರ ಸ್ವಾಮಿ ಜ್ಞಾನ ಇಲ್ವಯ್ಯ ಮಡದಿ ಮ್ಯಾಲೆ ಮಲ್ಲಿಗೆ ಹೂವೆ ನೀನೋ ಮಲ್ಲಿಗೆ ಹೂವೆ ನೀನೋ ಮಲ್ಲಿ ಮುಡಿಯವಳೇ ನಾನು ಮಲ್ಲಿಕಾರ್ಜುನ ಎದ್ದು ಬಾರೋ ಎದ್ದು ಬೀದಿಗೆ ಬಾರೋ ಮುತ್ತುಳು ಮುಖವ ತೋರೋ ಅಂದಕ್ಕೆ ಮಾತನಾಡೋ ಚಂದಕ್ಕೆ ಮಾತನಾಡೋ ಹರಾರ ಚಂದ್ರಶೇಖರ ಸ್ವಾಮಿ ಜ್ಞಾನ ಇಲ್ವಯ್ಯ ಮಡದಿ ಮ್ಯಾಲೆ ಸಂಪಿಗೆ ಹೂವೆ ನೀನೋ ಸಂಪಿಗೆ ಹೂವೆ ನೀನೋ ಕೆಂಪಿ ಮುಡಿಯವಳೇ ನಾನು ಸಂಪತ್ತುಗಾರ ಎದ್ದು ಬಾರೋ ಎದ್ದು ಮುಖವ ತೋರೋ ಅಂದಕ್ಕೆ ಮಾತನಾಡೋ ಚಂದಕ್ಕೆ ಮಾತನಾಡೋ ಹರಾರ ಚಂದ್ರಶೇಖರ ಸ್ವಾಮಿ ಜ್ಞಾನ ಇಲ್ವಯ್ಯ ಮಡದಿ ಮ್ಯಾಲೆ ನಂಜುಂಡೇಶ್ವರನಿಗೆ ಕರ್ಪುರದಾರ್ತಿಯ ಬೆಳಗಿನರು ಮಂಗಳ ಹೃದಯ ಎತ್ತಿ ಚಾಮುಂಡೇಶ್ವರಿಗೆ ಮಂಗಳ ಹೃದಯ ಎತ್ತಿ ಚಾಮುಂಡೇಶ್ವರಿಗೆ ಭಕ್ತರ ಮನೆಯಲ್ಲಿ ಮಾಲಾಡುವ ತಾಯಮ್ಮನಿಗೆ ಮಂಗಳ ಹೃದಯ ಎತ್ತಿಯರು ಚಾಮುಂಡಮ್ಮನಿಗೆ ಕರ್ಪುರದಾರ್ತಿಯ ಬೆಳಗಿದರು ನಂಜುಂಡೇಶ್ವರನಿಗೆ ಮಂಗಳಾರ್ತಿಯ ಎತ್ತಿದರು ಚಾಮುಂಡೇಶ್ವರಿಗೆ ಕರ್ಪುರದಾರ್ತಿಯ ಬೆಳಗಿದರು ಜನಪದ ಗೀತೆಗಳನ್ನು ಹಾಡಿದ ಗಾಯಕರು ಮಳವಳ್ಳಿ ಮಹದೇವಸ್ವಾಮಿ ಹಾಗೂ ಸಂಗಡಿಗರು, ಹೆಗ್ಗಡಹಳ್ಳಿ ಕೃಷ್ಣೇಗೌಡ ಹಾಗೂ ಸಂಗಡಿಗರು ಹಾಗೂ ಅಂಕಪ್ಪ ಹಾಗೂ ಸಂಗಡಿಗರು. ಸಹ ನಿರೂಪಣೆ ಶಭಾನ ಹಾಗೂ ನಿಶಿತಾ ಕೃಷ್ಣಸ್ವಾಮಿ. ಚಲದಲ್ಲಿ ಚಾಮುಂಡಮ್ಮ ಚಲದಲ್ಲಿ ಚಾಮುಂಡಮ್ಮ ಚಲದಲ್ಲಿ ಪಾರ್ವತಿ ಬರವ ಪಾಲಿಸುತ್ತಾಯಿ ನಂಬದ ಭಕ್ತರ ಮೇಲೆ ತಂದನ್ನ ತಾನ. ಚಾಮುಂಡಿ ಹಬ್ಬ ದಸರಾ ಸಂಭ್ರಮ ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ ಮಹಿಷಾಸುರನ ಕೊಂದು ಮೈಸೂರಲ್ಲಿ ನೆಲಗೊಂಡ ತಂದನ್ನ ತಾನ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ನಡಗಣ ನಂಜುಂಡು ಲಿಂಗೋ ಬರವ ಪಾಲೇಸು ತಾಯಿ ಬೆದದವಳೆ ಚಾಮುಂಡಮ್ಮ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ತಂದನ್ನ ತಾನ ತಂದರ ತಂದೆ ನಾನ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದಲೂ ಏಕಕಾಲಕ್ಕೆ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಕೆಪಿಎಂಇ